ಲಕುಮಿ ಮಾಲೆ ಇಕ್ಕಿದಳೆ ವಾಸವ ವಂದ್ಯನೆ ವಾಸುಕಿ ಶಯನಗೆ ವಾಸವ ವಂದ್ಯನೆ ವಾಸುಕಿ ಶಯನಗೆ ವಾಸಂತಿ ಮಾಲೆಯ ಇಕ್ಕಿದಳಾಗ ವಾಸುದೇವಗೆ ಲಕುಮಿ ಮಾಲೆ ಇಕ್ಕಿದಳೆ ವಾಸುದೇವಗೆ ಲಕುಮಿ ಮಾಲೆ ಇಕ್ಕಿದಳೆ ಆದಿ ಅಂತ್ಯರಹಿತನನ್ನು ಮೋದದಿಂದ ಮನದಿ ಭಜಿಸಿ ಆದಿ ಅಂತ್ಯರಹಿತನನ್ನು ಮೋದದಿಂದ ಮನದಿ ಭಜಿಸಿ ಮಾದವ ಮುಕುಂದ ನೀಗೆ ಉಕ್ಕಿ ಮಾದವ ಮುಕುಂದ ನೀಗೆ ಉಕ್ಕಿ ಉಕ್ಕಿ ಮಾಲೆಯ ಇಕ್ಕಿದಳ ಲಕುಮಿ ಮಾಲೆ ಇಕ್ಕಿದಳೆ ವಾಸುದೇವಗೆ ಲಕುಮಿ ಮಾಲೆ ಇಕ್ಕಿದಳೆ ವಾಸವ ವಂದ್ಯನೆ ವಾಸುಕಿ ಶಯನಗೆ ವಾಸವ ವಂದ್ಯನೆ ವಾಸುಕಿ ಶಯನಗೆ ವಾಸಂತಿ ಮಾಲೆಯ ಇಕ್ಕಿದಳಾಗ ವಾಸುದೇವನೆ ಲಕುಮಿ ಮಾಲೆ ಇಕ್ಕಿದಳೆ ವಾಸುದೇವಗೆ ಲಕುಮಿ ಮಾಲೆ ಇಕ್ಕಿದಳೆ ನಂದ ಗೋಪಿ ಕಂದನೆಂದು ಮಂದರಗಿರಿಯ ನೆತ್ತಿದನೆಂದು ನಂದ ಗೋಪಿ ಕಂದನೆಂದು ಮಂದರಗಿರಿಯ ನೆತ್ತಿದನೆಂದು ಇಂದಿರೆಯ ಕಂದನೆಂದು ಇಂದಿರೆಯ ಕಂದನೆಂದು ಉಕ್ಕಿ ಮಾಲೆಯ ಇಕ್ಕಿದಳಾಗ ವಾಸುದೇವಗೆ ಲಕುಮಿ ಮಾಲೆ ಇಕ್ಕಿದಳೆ ವಾಸುದೇವಗೆ ಲಕುಮಿ ಮಾಲೆ ಇಕ್ಕಿದಳೆ ವಾಸವ ವಂದ್ಯನೆ ವಾಸುಕಿ ಶಯನಗೆ ವಾಸವ ವಂದ್ಯನೆ ವಾಸುಕಿ ಶಯನಗೆ ವಾಸಂತಿ ಮಾಲೆಯ ಇಕ್ಕಿದಳಾಗ ವಾಸುದೇವನೆ ಲಕುಮಿ ಮಾಲೆ ಇಕ್ಕಿದಳೆ ವಾಸುದೇವನೆ ಲಕುಮಿ ಮಾಲೆ ಇಕ್ಕಿದಳೆ ಅಂಬರೀಷ ಗೊಲಿದನೆಂದು ನಂಬಿದವರ ಕಾಯ್ವನೆಂದು ಅಂಬರೀಷ ಗೊಲಿದನೆಂದು ನಂಬಿದವರ ಕಾಯ್ವನೆಂದು ಮಂಗಲಾಂಗ ನೀತಿನೆಂದು ಮಂಗಲಾಂಗ ನೀಲನೆಂದು ಮಂದಗಮನೆ ಇಕ್ಕಿದಳಾಗ ವಾಸುದೇವಗೆ ಲಕುಮಿ ಮಾಲೆ ಇಕ್ಕಿದಳೆ ವಾಸುದೇವಗೆ ಲಕುಮಿ ಮಾಲೆ ಇಕ್ಕಿದಳೆ ವಾಸವ ವಂದ್ಯನೆ ವಾಸುಕಿ ಶಯನಗೆ ವಾಸವ ವಂದ್ಯನೆ ವಾಸುಕಿ ಶಯನಗೆ ವಾಸಂತಿ ಮಾಲೆಯ ಇಕ್ಕಿದಳಾಗ ವಾಸುದೇವಗೆ ಲಕುಮಿ ಮಾಲೆ ಇಕ್ಕಿದಳೆ ನಾರದಾದಿ ವಂದ್ಯನೆಂದು ನರಕಸುರನ ಕೊಂದನೆಂದು ನಾರದಾದಿ ವಂದ್ಯನೆಂದು ಕೊಂದು ನರಕಸುರನ ಕೊಂದನೆಂದು ಮೂರ ಗಜಾಜಿ ಮಲ್ಲಿಗೆ ತಂದು ಮೂರ ಗಜಾಜಿ ಮಲ್ಲಿಗೆ ತಂದು ಊರಾಗ ವೇಣಿ ಇಕ್ಕಿದಳಾಗ ವಾಸುದೇವಗೆ ಲಕೋಮಿ ಮಾಲೆ ಇರಿದಳೆ ವಾಸುದೇವಗೆ ಲಕೋಮಿ ಮಾಲೆ ಇಕ್ಕಿದಳೆ ವಾಸವ ವಂದ್ಯನೆ ವಾಸುಕಿ ಶಯನಗೆ ವಾಸವ ವಂದ್ಯನೆ ವಾಸುಕಿ ಶಯನಗೆ ವಾಸಂತಿ ಮಾಲೆಯ ಇಕ್ಕಿದಳಾಗ ವಾಸುದೇವಗೆ ಲಕೋಮಿ ಮಾಲೆ ಇಕ್ಕಿದಳೆ ವಾಸುದೇವಗೆ ಲಕುಮಿ ಮಾಲೆ ಇಕ್ಕಿದಳೆ ಶಂಕ ಚಕ್ರಧಾರನೆಂದು ಬ್ರಹ್ಮಾಂಡ ಕೋಟಿ ವಂದಿತನೆಂದು ಶಂಕ ಚಕ್ರಧಾರನೆಂದು ಬ್ರಹ್ಮಾಂಡ ಕೋಟಿ ವಂದಿತನೆಂದು ಇಂದ್ರ ಚಂದ್ರ ವಂದ್ಯನೆಂದು ಇಂದ್ರ ಚಂದ್ರ ವಂದ್ಯನೆಂದು ಮಂದಾರ ಮಲ್ಲಿಗೆ ಇಕ್ಕಿದಳಾಗ ವಾಸುದೇವನೇ ಲಕುಮಿ ಮಾಲೆ ಇಕ್ಕಿದಳೆ ವಾಸುದೇವಗೆ ಲಕುಮಿ ಮಾಲೆ ಇಕ್ಕಿದಳೆ ವಾಸವ ವಂದ್ಯನೆ ವಾಸುಕಿ ಶಯನಗೆ ವಾಸವ ವಂದ್ಯನೆ ವಾಸುಕಿ ಶಯನಗೆ ವಾಸಂತಿ ಮಾಲೆಯ ಇಕ್ಕಿದಳಾಗ ವಾಸುದೇವನೆ ಲಕುಮಿ ಮಾಲೆ ಇಕ್ಕಿದಳೆ ವಾಸುದೇವಗೆ ಲಕುಮಿ ಮಾಲೆ ಇಕ್ಕಿದಳೆ ತೃಪ್ತಿ ಕಾಂತ ಸನ್ನಿಭನೆಂದು ಭಕ್ತ ಜನಕ್ಕೆ ಪ್ರೀತಿನೆಂದು ತೃಪ್ತ ಕಾಂತ ಸನ್ನಿಭನೆಂದು ಭಕ್ತ ಜನಕ್ಕೆ ಪ್ರೀತನೆಂದು ಭಕ್ತಿ ಮುಕ್ತಿದಾಯಕನೆಂದು ಭಕ್ತಿ ಮುಕ್ತಿದಾಯಕನೆಂದು ಉಕ್ಕಿ ಮಾಲೆಯ ಇಕ್ಕಿದಳಾಗ ವಾಸುದೇವಗೆ ಲಕುಮಿ ಮಾಲೆ ಇಕ್ಕಿದಳೆ ವಾಸುದೇವಗೆ ಲಕುಮಿ ಮಾಲೆ ಇಕ್ಕಿದಳೆ ವಾಸವ ವಂದ್ಯನೆ ವಾಸುಕಿ ಶಯನಗೆ ವಾಸವ ವಂದ್ಯನೆ ವಾಸುಕಿ ಶಯನಗೆ ವಾಸಂತಿ ಮಾಲೆಯ ಇಕ್ಕಿದಳಾಗ ವಾಸುದೇವಗೆ ಲಕುಮಿ ಮಾಲೆ ಇಕ್ಕಿದಳೆ ವಾಸುದೇವಗೆ ಲಕುಮಿ ಮಾಲೆ ಇಕ್ಕಿದಳೆ ಅಷ್ಟವರ್ಣ ನೀತನೆಂದು ತುಷ್ಟರಾಮದಾಯಕನೆಂದು ಅಷ್ಟವರ್ಣ ನೀತನೆಂದು ತುಷ್ಟರಾಮದಾಯಕನೆಂದು ಕೃಷ್ಣ ವಾಸುದೇವನೆಂದು ಕೃಷ್ಣ ವಾಸುದೇವನೆಂದು ಉಕ್ಕಿ ಮಾಲೆಯ ಇಕ್ಕಿದಳಾಗ ವಾಸುದೇವನೇ ಲಕುಮಿ ಮಾಲೆ ಇಕ್ಕಿದಳೆ ವಾಸುದೇವನೇ ಲಕುಮಿ ಮಾಲೆ ಇಕ್ಕಿದಳೆ ವಾಸವ ವಂದ್ಯನೆ ವಾಸುಕಿ ಶಯನಗೆ ವಾಸವ ವಂದ್ಯನೆ ವಾಸುಕಿ ಶಯನಗೆ ವಾಸಂತಿ ಮಾಲೆಯ ಇಕ್ಕಿದಳಾಗ ವಾಸುದೇವಗೆ ಲಕುಮಿ ಮಾಲೆ ಇಕ್ಕಿದಳೆ ವಾಸುದೇವಗೆ ಲಕುಮಿ ಮಾಲೆ ಇಕ್ಕಿದಳೆ ಲಕುಮಿ ಮಾಲೆ ಇಕ್ಕಿದಳೆ ಲಕುಮಿ ಮಾಲೆ ಇಕ್ಕಿದಳೆ ಹುಟ್ಟಿ ಬೆಳೆದಿಹ ಮನೆಯ ಬಿಟ್ಟು ಹೊರಟೆನು ತಾಯೆ ಪುಟ್ಟ ಮಲ್ಲಿಗೆ ಹೂವ ಮುಡಿಗೆ ಮುಡಿಸು ಹುಟ್ಟಿ ಬೆಳೆದಿಹ ಮನೆಯ ಬಿಟ್ಟು ಹೊರಟೆನು ತಾಯೆ ಹುಟ್ಟಿ ಬೆಳೆದಿಹ ಮನೆಯ ಬಿಟ್ಟು ಹೊರಟೆನು ತಾಯೆ ಪುಟ್ಟ ಮಲ್ಲಿಗೆ ಹೂವ ಮುಡಿಗೆ ಮೂಡಿಸು ಪುಟ್ಟ ಮಲ್ಲಿಗೆ ಹೂವ ಮುಡಿಗೆ ಮೂಡಿಸು ಹುಟ್ಟಿ ಬೆಳೆದಿಹ ಮನೆಯ ಬಿಟ್ಟು ಹೊರಟೆನು ತಾಯೆ ಹುಟ್ಟಿ ಬೆಳೆದಿಹ ಮನೆಯ ಬಿಟ್ಟು ಹೊರಟೆನು ತಾಯೆ ಪುಟ್ಟ ಮಲ್ಲಿಗೆ ಹೂವ ಮುಡಿಗೆ ಮೂಡಿಸು ಪುಟ್ಟ ಮಲ್ಲಿಗೆ ಹೂವ ಮುಡಿಗೆ ಮೂಡಿಸು ಮುನ್ನ ಕಾಣದ ಊರು ಎನ್ನ ಮನೆ ಇರತಿಹುದು ಮುನ್ನ ಕಾಣದ ಎನ್ನ ಮನೆ ಇರತಿಹುದು ಹೊನ್ನಾಗು ಮನೆಗೆನ್ನ ಹರಸಿ ಕಾಳಿಸು ಹೊನ್ನಾಗು ಮನೆಗೆನ್ನ ಹರಸಿ ಕಾಳಿಸು ಹುಟ್ಟಿ ಬೆಳೆದಿಹ ಮನೆಯ ಬಿಟ್ಟು ಹೊರಟೆನು ತಾಯೇ ಹುಟ್ಟಿ ಬೆಳೆದಿಹ ಮನೆಯ ಬಿಟ್ಟು ಹೊರಟೆನು ತಾಯೇ ಪುಟ್ಟ ಮಲ್ಲಿಗೆ ಹೂವ ಮುಡಿಗೆ ಮೂಡಿಸು ಪುಟ್ಟ ಮಲ್ಲಿಗೆ ಹೂವ ಮುಡಿಗೆ ಮೂಡಿಸು ಎನ್ನ ಸುಖ ದುಃಖದಲ್ಲಿ ಸಮಪಾಲುಗೊಳ್ಳುತ್ತಲಿ ಎನ್ನ ಸುಖ ದುಃಖದಲ್ಲಿ ಸಮಪಾಲುಗೊಳ್ಳುತ್ತಲಿ ಎನ್ನ ಬಾಳಿಗೆ ಹೆಸರ ತಂದಿರುವಿರಿ ನಿಮ್ಮ ಬೆಳಗುವೇನು ಹುಟ್ಟಿ ಬೆಳೆದಿಹ ಮನೆಯ ಬಿಟ್ಟು ಹೊರಟೆನು ತಾಯೇ ಹುಟ್ಟಿ ಬೆಳೆದಿಹ ಮನೆಯ ಬಿಟ್ಟು ಹೊರಟೆನು ತಾಯೇ ಪುಟ್ಟ ಮಲ್ಲಿಗೆ ಹೂವ ಮುಡಿಗೆ ಮೂಡಿಸು ಪುಟ್ಟ ಮುಡಿಗೆ ಮೂಡಿಸು ಹೋಗಿ ಬರುವೆನು ತಾಯೆ ಅಣ್ಣ ಅತ್ತಿಗೆಯವರೆ ಹೋಗಿ ಬರುವೆನು ತಾಯೆ ಅಣ್ಣ ಅತ್ತಿಗೆಯವರೆ ಈ ಮನೆಯ ತಂಗಿಯನು ಮರೆಯಬೇಡಿ ಮರೆಯಬೇಡಿ ಹುಟ್ಟಿ ಬೆಳೆದಿಹ ಮನೆಯ ಬಿಟ್ಟು ಹೊರಟೆನು ತಾಯೇ ಹುಟ್ಟಿ ಬೆಳೆದಿಹ ಮನೆಯ ಬಿಟ್ಟು ಹೊರಟೆನು ತಾಯೇ ಪುಟ್ಟ ಮಲ್ಲಿಗೆ ಹೂವ ಮುಡಿಗೆ ಮೂಡಿಸು, ಪುಟ್ಟ ಮಲ್ಲಿಗೆ ಹೂವ ಮುಡಿಗೆ ಮೂಡಿಸು, ಹುಟ್ಟಿ ಬೆಳದಿಹ ಮನೆಯ ಬಿಟ್ಟು ಹೊರಟೆನು ತಾಯೇ, ಹುಟ್ಟಿ ಬೆಳದಿಹ ಮನೆಯ ಬಿಟ್ಟು ಹೊರಟೆನು ತಾಯೇ, ಪುಟ್ಟ ಮಲ್ಲಿಗೆ ಹೂವ ಮುಡಿಗೆ ಮೂಡಿಸು, ಪುಟ್ಟ ಮಲ್ಲಿಗೆ ಹೂವ ಮುಡಿಗೆ ಮೂಡಿಸು, ಹುಟ್ಟಿ ಬೆಳದಿಹ ಮನೆಯ ಬಿಟ್ಟು ಹೊರಟೆನು ತಾಯೇ, ಮೋಹ ಮಂದಾರವನು ಅಳಿಸದಿರು ನಿಮ್ಮ, ನಿಮ್ಮಂತರಂಗದಲ್ಲಿ ನೊರೆ ಹಾಲು ಕುಡಿದಿಹೇನು, ನಿಮ್ಮಂತರಂಗದಲ್ಲಿ ನೊರೆ ಹಾಲು ಕುಡಿದಿಹೇನು, ನೆನಹುನಂದ ದೀಪ ಬೆಳಗುವೇನು, ಹುಟ್ಟಿ ಬೆಳದಿಹ ಮನೆಯ ಬಿಟ್ಟು ಹೊರಟೆನು ತಾಯೇ, ಹುಟ್ಟಿ ಬೆಳದಿಹ ಮನೆಯ ಬಿಟ್ಟು ಹೊರಟೆನು ತಾಯೇ, ಪುಟ್ಟ ಮಲ್ಲಿಗೆ ಹೂವ ಮುಡಿಗೆ ಮೂಡಿಸು, ಪುಟ್ಟ ಮಲ್ಲಿಗೆ ಹೂವ ಮುಡಿಗೆ ಮೂಡಿಸು, ಹುಟ್ಟಿ ಬೆಳದಿಹ ಮನೆಯ ಬಿಟ್ಟು ಹೊರಟೆನು ತಾಯಿ. ಮುದ್ದಾದ ತಂಗಿ ಹಾರೈಸುವೆ ಮಮತೆಯ ಜೀವನದ ಹೂಬಳ್ಳಿಗೆ, ದಾದ ತಂಗಿ ಹಾರೈಸುವೆ ನಿನ್ನ ಮಮತೆಯ ಜೀವನದ ಹೂಬಳ್ಳಿಗೆ, ಮುದ್ದಾದ ತಂಗಿ ಹಾರೈಸುವೆ ನಿನ್ನ ಮಮತೆಯ ಜೀವನದ ಹೂಬಳ್ಳಿಗೆ, ನಗೆ ಚಲ್ಲಿ ಮನ ಚಲ್ಲಿ ಮುಡಿ ಮಲ್ಲಿಗೆ, ನಗೆ ಚಲ್ಲಿ ಮನ ಚಲ್ಲಿ ಮುಡಿ ಮಲ್ಲಿಗೆ, ಅದರಿಂದ ಆನಂದ ನನ್ನ ಕಣ್ಣಿಗೆ, ಮುದ್ದಾದ ತಂಗಿ ಹಾರೈಸುವೆ ನಿನ್ನ ಮಮತೆಯ ಜೀವನದ ಹೂಬಳ್ಳಿಗೆ, ಮುದ್ದಾದ ತಂಗಿ ಹಾರೈಸುವೆ ನಿನ್ನ ಮಮತೆಯ ಜೀವನದ ಹೂಬಳ್ಳಿಗೆ, ಬಂಗಾರದಂತ ಪತಿಯನ್ನೇ ಪಡೆದು ಶ್ರೀಮಂತಾನಂದ ನೀಗೋದೆ ತಂಗಿ, ಬಂಗಾರದಂತ ಪತಿಯನ್ನೇ ಪಡೆದು ಶ್ರೀಮಂತಾನಂದ ನೀಗೋದೆ ತಂಗಿ, ಅಪರಂದಿರೇನಾಗಿ ಅಪಮಾನ ಪಡೆದೆ ಗುಲಗುಂಜಿ ಅಣ್ಣನ ಮರೆಯದಿರು ತಂಗಿ, ಗುಲಗುಂಜಿ ಅಣ್ಣನ ಮರೆಯದಿರು ತಂಗಿ, ಮುದ್ದಾದ ತಂಗಿ ಹಾರೈಸುವೆ ನಿನ್ನ ಮಮತೆಯ ಜೀವನದ ಹೂಬಳ್ಳಿಗೆ, ಮುದ್ದಾದ ತಂಗಿ ಹಾರೈಸುವೆ ನಿನ್ನ ಮಮತೆಯ ಜೀವನದ ಹೂಬಳ್ಳಿಗೆ, ನಗೆ ಚಲ್ಲಿ ಮನ ಚಲ್ಲಿ ಮುಡಿ ಮಲ್ಲಿಗೆ, ನಗೆ ಚಲ್ಲಿ ಮನ ಚಲ್ಲಿ ಮುಡಿ ಮಲ್ಲಿಗೆ, ಅದರಿಂದ ಆನಂದ ನನ್ನ ಕಣ್ಣಿಗೆ, ಅದರಿಂದ ಆನಂದ ನನ್ನ ಕಣ್ಣಿಗೆ, ಮುದ್ದಾದ ತಂಗಿ ಹಾರೈಸುವೆ ನಿನ್ನ ಮಮತೆಯ ಜೀವನದ ಹೂಬಳ್ಳಿಗೆ, ಮುದ್ದಾದ ತಂಗಿ ಹಾರೈಸುವೆ ನಿನ್ನ ಮಮತೆಯ ಜೀವನದ ಹೂಬಳ್ಳಿಗೆ, ಸಂಸಾರ ಒಂದು ಮಣ್ಣಿನ ಮಡಿಕೆ ಕಣ್ಣೀರ ಮಡಿಕೆ ಜೀವನವು ಒಂದು ತೇಲುವ ನೌಕೆ ಒಡೆಯಲುಬಹುದು ಸಿಡಿಯಲುಬಹುದು ಒಡೆಯಲುಬಹುದು ಸಿಡಿಯಲುಬಹುದು ಒಡೆದು ಬೀಳದ ಹಾಗೆ ನೀತಾರೆ ದಡಕೆ ಮುದ್ದಾದ ತಂಗಿ ಹಾರೈಸುವೆ ನಿನ್ನ ಮಮತೆಯ ಜೀವನದ ಹೂಬಳ್ಳಿಗೆ ಮುದ್ದಾದ ತಂಗಿ ಹಾರೈಸುವೆ ನಿನ್ನ ಮಮತೆಯ ಜೀವನದ ಹೂಬಳ್ಳಿಗೆ ನಗೆ ಚಲ್ಲಿ ಮನ ಚಲ್ಲಿ ಮುಡಿ ಮಲ್ಲಿಗೆ ನಗೆ ಚಲ್ಲಿ ಮನ ಚಲ್ಲಿ ಮುಡಿ ಮಲ್ಲಿಗೆ ಅದರಿಂದ ಆನಂದ ನನ್ನ ಕಣ್ಣಿಗೆ ಅದರಿಂದ ಆನಂದ ನನ್ನ ಕಣ್ಣಿಗೆ ಮುದ್ದಾದ ತಂಗಿ ಹಾರೈಸುವೆ ನಿನ್ನ ಮಮತೆಯ ಜೀವನದ ಹೂಬಳ್ಳಿಗೆ ನಿನ್ನ ಮಮತೆಯ ಜೀವನದ ಹೂಬಳ್ಳಿಗೆ ನಿನ್ನ ಮಮತೆಯ ಜೀವನದ ಹೂಬಳ್ಳಿಗೆ. ಸಭೆಯ ಪೂಜೆಯ ಮಾಡಿದ ಪರ್ವತರಾಜ ಸಭೆಯ ಪೂಜೆಯ ಮಾಡಿದ ಸಭೆಯ ಪೂಜೆಯ ಮಾಡಿದ ಪರ್ವತರಾಜ ಸಭೆಯ ಪೂಜೆಯ ಮಾಡಿದ ಸಭೆಯ ಪೂಜೆಯ ಮಾಡಿದ ಪರ್ವತರಾಜ ಸಭೆಯ ಪೂಜೆಯ ಮಾಡಿದ ವಿಭವಾದಿ ವಿಭೂದುರ ಸಭೆಯೋಳು ಕೂಡ್ರಿಸಿ ವಿಭವಾದಿ ವಿಭೂದುರ ಸಭೆಯೋಳು ಕೂಡ್ರಿಸಿ ಶುಭ ಕಾರ್ಯಾರಂಭದಿ ಅಭಿನಮಿಸುತ್ತಲಾಗ ಸಭೆಯ ಪೂಜೆಯ ಮಾಡಿದ ಪರ್ವತ ರಾಜ ಸಭೆಯ ಪೂಜೆಯ ಮಾಡಿದ ಸಭೆಯ ಪೂಜೆಯ ಮಾಡಿದ ಪರ್ವತ ರಾಜ ಸಭೆಯ ಪೂಜೆಯ ಮಾಡಿದ ನಂದಿ ವಾಹನ ಏರಿ ಬಂದಿರುತಿಹ ಇಂದು ಶೇಖರನು ತಾನೋ ನಂದಿ ವಾಹನ ಏರಿ ಬಂದಿರುತಿಹ ಇಂದು ಶೇಖರನ ತಾನೋ ಅಂದದಿಂದಿಗೊಂಡು ಸುಂದರ ಸನದೋಳು ಅಂದದಿಂದಿದಿರ್ಗೊಂಡು ಸುಂದರ ಸನ ಸಭೆಯ ಪೂಜೆಯ ಮಾಡಿದ ಪರ್ವತ ರಾಜ ಸಭೆಯ ಪೂಜೆಯ ಮಾಡಿದ ಸಭೆಯ ಪೂಜೆಯ ಮಾಡಿದ ಪರ್ವತ ರಾಜ ಸಭೆಯ ಪೂಜೆಯ ಮಾಡಿದ ಕುಲಪುರೋಹಿತರು ಕೂಡಿ ಲಲನೆಯ ಜೋಡಿ ನಲಿ ಸಂಕಲ್ಪವನು ಮಾಡಿ ಕುಲಪುರೋಹಿತರು ಕೂಡಿ ಲಲನೆಯ ಜೋಡಿ ನಲಿ ಸಂಕಲ್ಪವನು ಮಾಡಿ ಭವನೆಯ ಇಂದ ತಾನೊಡಗೊಂಡು ನಳಿನಾಕ್ಷಿ ವೈವಾಹಕ್ಕೆಂದು ಸಂಭ್ರಮದೋಳು ಸಭೆಯ ಪೂಜೆಯ ಮಾಡಿದ ಪರ್ವತ ರಾಜ ಸಭೆಯ ಪೂಜೆಯ ಮಾಡಿದ ಸಭೆಯ ಪೂಜೆಯ ಮಾಡಿದ ಪರ್ವತ ರಾಜ ಸಭೆಯ ಪೂಜೆಯ ಮಾಡಿದ ವಿಭವಾದಿ ವಿಭೂದರ ಸಭೆಯೋಳು ಕೂಡ್ರಿಸಿ ವಿಭವಾದಿ ವಿಭೂದರ ಸಭೆಯೋಳು ಕೂಡ್ರಿಸಿ ಶುಭ ಕಾರ್ಯ ಸಭೆಯ ಪೂಜೆಯ ಮಾಡಿದ ಪರ್ವತ ರಾಜ ಸಭೆಯ ಪೂಜೆಯ ಮಾಡಿದ ಸಭೆಯ ಪೂಜೆಯ ಮಾಡಿದ ಪರ್ವತ ರಾಜ ಸಭೆಯ ಪೂಜೆಯ ಮಾಡಿದ ಮೂತ್ತು ರತ್ನಗಳಿಂದಲೀ ಶೋಭಿಸುತಿಹಾಸಿಸ್ತಾದ ಭವನದೋಳು ಮೂತ್ತು ರತ್ನಗಳಿಂದಲೀ ಶೋಭಿಸುತಿಹಾಸಿಸ್ತಾದ ಭವನದೋಳು ತೆತ್ತಿಸ ಕೋಟಿ ದೇವಾದ್ಯರು ಕುಳಿತಾರೆ ತೆತ್ತಿಸ ಕೋಟಿ ದೇವಾದ್ಯರು ಕುಳಿತಾರೆ ಹತ್ತಿರದಲ್ಲಿ ತಾನು ಹಸ್ತವ ಜೋಡಿಸಿ ಸಭೆಯ ಪೂಜೆಯ ಮಾಡಿದ ಪರ್ವತ ರಾಜ ಸಭೆಯ ಪೂಜೆಯ ಮಾಡಿದ ಸಭೆಯ ಪೂಜೆಯ ಮಾಡಿದ ಪರ್ವತ ರಾಜ ಸಭೆಯ ಪೂಜೆಯ ಮಾಡಿದ ವಿಭವಾದಿ ವಿಭೂದರ ಸಭೆಯೊಳು ಕೂಡ್ರಿಸಿ ವಿಭವಾದಿ ವಿಭೂದರ ಸಭೆಯೊಳು ಕೂಡ್ರಿಸಿ ಶುಭ ಕಾರ್ಯರಂಭದಿ ಅಭಿನಮಿಸುತ್ತಲಾಗ ಸಭೆಯ ಪೂಜೆಯ ಮಾಡಿದ ಪರ್ವತ ರಾಜ ಸಭೆಯ ಪೂಜೆಯ ಮಾಡಿದ ಸಭೆಯ ಪೂಜೆಯ ಮಾಡಿದ ಪರ್ವತ ರಾಜ ಸಭೆಯ ಪೂಜೆಯ ಮಾಡಿದ ಪರ್ವತ ರಾಜ ಸಭೆಯ ಪೂಜೆಯ ಮಾಡಿದ ರಕ್ಷಿಸಿರಿ ಸುತೆಯನ್ನ ಒಪ್ಪಿಸುವೆವು ನಿಮಗೆ ತಪ್ಪ ಮನ್ನಿಸಿ ಮುಂದೆ ನಡೆಸಿಕೊಳ್ಳುವುದು ರಕ್ಷಿಸಿರಿ ಸುತೆಯನ್ನು ಒಪ್ಪಿಸಿರುವೆವು ನಿಮಗೆ ರಕ್ಷಿಸಿರಿ ಸುತೆಯನ್ನು ಒಪ್ಪಿಸಿರುವೆವು ನಿಮಗೆ ತಪ್ಪ ಮನ್ನಿಸಿ ಮುಂದೆ ತಪ್ಪ ಮನ್ನಿಸಿ ಮುಂದೆ ನಡೆಸಿಕೊಳ್ಳುವುದು ರಕ್ಷಿಸಿರಿ ಸುತೆಯನ್ನು ಒಪ್ಪಿಸಿರುವೆವು ನಿಮಗೆ ರಕ್ಷಿಸಿರಿ ಸುತೆಯನ್ನು ಒಪ್ಪಿಸಿರುವೆವು ನಿಮಗೆ ತಂದೆ ತಾಯಿಯ ಬಿಟ್ಟು ಬಂದಿರುವ ಇವಳನ್ನು ತಂದೆ ತಾಯಿಯ ಬಿಟ್ಟು ಬಂದಿರುವ ಇವಳನ್ನು ಮುಂದೆ ಸಲಹುವ ಬಾರ ಮುಂದೆ ಸಲಹುವ ಬಾರ ನಿಮ್ಮದಾಗಿ ಹೋದು ರಕ್ಷಿಸಿರಿ ಸುತೆಯನ್ನು ಒಪ್ಪಿಸಿರುವೆವು ನಿಮಗೆ ರಕ್ಷಿಸಿರಿ ಸುತೆಯನ್ನು ಒಪ್ಪಿಸಿರುವೆವು ನಿಮಗೆ ಹೆತ್ತ ಮನೆಯನ್ನು ಬಿಟ್ಟು ಮತ್ತಿನಲ್ಲಿ ಸೇರಿಹಳು ಹೆತ್ತ ಮನೆಯನ್ನು ಬಿಟ್ಟು ಮತ್ತಿಲ್ಲಿ ಸೇರಿಹಳು ಕಷ್ಟ ಸುಖದಳು ನಿಮ್ಮ ಕಷ್ಟ ಸುಖದಳು ನಿಮ್ಮ ಸಮಭಾಗಿಯಾಗುವಳು ರಕ್ಷಿಸಿರಿ ಸುತೆಯನ್ನು ಒಪ್ಪಿಸಿರುವೆವು ನಿಮಗೆ ರಕ್ಷಿಸಿರಿ ಸುತೆಯನ್ನು ಒಪ್ಪಿಸಿರುವೆವು ನಿಮಗೆ ತಪ್ಪ ಮನ್ನಿಸಿ ಮುಂದೆ ತಪ್ಪ ಮನ್ನಿಸಿ ಮುಂದೆ ನಡೆಸಿಕೊಳ್ಳುವುದು ರಕ್ಷ ರಕ್ಷಿಸಿರಿ, ಸೂತೆಯನ್ನು ಒಪ್ಪಿಸಿರುವೆವು ನಿಮಗೆ. ಜರಿದು ಮಾತಾಡದಿರಿ, ಮರುಕಗೊಳ್ಳಿಸಬೇಡಿ, ಜರಿದು ಮಾತಾಡದಿರಿ, ಮರುಕಗೊಳ್ಳಿಸಬೇಡಿ. ಪರರ ಸೂತೆ ಇವಳೆಂದು, ಪರರ ಸೂತೆ ಇವಳೆಂದು ನಿಂದಿಸಬೇಡಿ, ರಕ್ಷಿಸಿರಿ, ಸೂತೆಯನ್ನು ಒಪ್ಪಿಸಿರುವೆವು ನಿಮಗೆ. ರಕ್ಷಿಸಿರಿ, ಸೂತೆಯನ್ನು ಒಪ್ಪಿಸಿರುವೆವು ನಿಮಗೆ. ತಪ್ಪ ಮನ್ನಿಸಿ ಮುಂದೆ, ತಪ್ಪ ಮನ್ನಿಸಿ ಮುಂದೆ ನಡೆಸಿಕೊಳ್ಳುವುದು, ರಕ್ಷಿಸಿರಿ, ಸೂತೆಯನ್ನು ಒಪ್ಪಿಸಿರುವೆವು ನಿಮಗೆ. ರಕ್ಷಿಸಿರಿ, ಸೂತೆಯನ್ನು ಒಪ್ಪಿಸಿರುವೆವು ನಿಮಗೆ. ತವರು ಮನೆ ನೆನೆದು ಮತ್ತೆ ಚಿಂತಿಸಬಹುದು, ತವರು ಮನೆ ನೆನೆದು ಮತ್ತೆ ಚಿಂತಿಸಬಹುದು. ಮೆತ್ತನ ನುಡಿಯಿಂದ, ಮೆತ್ತನ ನುಡಿಯಿಂದ ಸಂತ್ರಸಿ ಇವಳ, ರಕ್ಷಿಸಿರಿ, ಸೂತೆಯನ್ನು ಒಪ್ಪಿಸಿರುವೆವು ನಿಮಗೆ. ರಕ್ಷಿಸಿರಿ, ಸೂತೆಯನ್ನು ಒಪ್ಪಿಸಿರುವೆವು ನಿಮಗೆ. ತಪ್ಪ ಮನ್ನಿಸಿ ಮುಂದೆ, ತಪ್ಪ ಮನ್ನಿಸಿ ಮುಂದೆ ನಡೆಸಿಕೊಳ್ಳುವುದು, ರಕ್ಷಿಸಿರಿ, ಸೂತೆಯನ್ನು ಒಪ್ಪಿಸಿರುವೆವು ನಿಮಗೆ. ವರನೆಲಾಲಿಸು ನಿನಗೆ ಮತ್ತೊಂದು ಪೇಳುವೆನು, ವರನೆಲಾಲಿಸು ನಿನಗೆ ಮತ್ತೊಂದು ಪೇಳುವೆನು. ತರಳೆಯೋಳು ಬಿರು ನೋಡಿಯ, ತರಳೆಯೋಳು ಬಿರು ನೋಡಿಯ ಆಡದಿರು ನೀನು, ರಕ್ಷಿಸಿರಿ, ಸೂತೆಯನ್ನು ಒಪ್ಪಿಸಿರುವೆವು ನಿಮಗೆ. ರಕ್ಷಿಸಿರಿ, ಸೂತೆಯನ್ನು ಒಪ್ಪಿಸಿರುವೆವು ನಿಮಗೆ. ತಪ್ಪ ಮನ್ನಿಸಿ ಮುಂದೆ, ತಪ್ಪ ಮನ್ನಿಸಿ ಮುಂದೆ ನಡೆಸಿಕೊಳ್ಳುವುದು, ರಕ್ಷಿಸಿರಿ, ಸೂತೆಯನ್ನು ಒಪ್ಪಿಸಿರುವೆವು ನಿಮಗೆ. ರಕ್ಷಿಸಿರಿ, ಸೂತೆಯನ್ನು, ರಕ್ಷಿಸಿರಿ, ಸೂತೆಯನ್ನು, ರಕ್ಷಿಸಿರಿ, ಸೂತೆಯನ್ನು ಒಪ್ಪಿಸಿರುವೆವು ನಿಮಗೆ. ಇದುವರೆಗೂ ಜೊಯ್ಡ ತಾಲೂಕಿನ ಗುಂದದ ಕೀರ್ತಿ ಮಹಿಳಾ ಮಂಡಳಿಯ ಸದಸ್ಯರಿಂದ ಸಂಪ್ರದಾಯದ ಹಾಡುಗಳನ್ನು ಕೇಳಿದಿರಿ. ಭಾಗವಹಿಸಿದವರು ಸರೋಜಾ ದೇಸಾಯಿ, ಸುಮಂಗಲಾ ದೇಸಾಯಿ, ಸುಮಾ ಭಟ್ ಹಾಗೂ ಸಂಜೀವಿನಿ ದೇಸಾಯಿ. ಮಹಿಳಾ ವಾಣಿ ಪಾಕ್ಷಿಕ ಗ್ರಾಮೀಣ ಮಹಿಳಾ ಕಾರ್ಯಕ್ರಮ ಕೇಳಿದಿರಿ. ಹಮ್ ಬೋಲ್ ರಹ ತೆರೆ ಬೀಜೂ ಕಾ ಪುತಲಾ ಬೋಲ್ ರಹ ಪಕ್ಷಿಯೋ ಸೇ ತೋ ಹಮ್ ಖೇತ್ ಕೋ ಬಚಾ ಲೇತೆ ಹೈ ಪರ್ ಇನ್ ಘಾತಕ ರಸಾಯನೋ ಸೇ ಕೈಸೆ ಬಚಾ ಮತಲಬ್ ದೇಖ್ ಬೇಟಾ ತೂ ಜೊ ಯೇ ಅಂಧಾಧುಂಧ ರಸಾಯನ ಮಿಲಾತಾ ಹೈ ನಾ ಮಿಟ್ಟಿ ಕಿ ಸೆಹತ್ ಬಿಗಡ್ನೆ ಲಗಿ ಹೈ ಔರ್ ಜಬ್ ಮಾಟಿ ಹೀ ಕಮ್ಜೋರ್ ಪಡ್ ಜಾಯೇಗಿ ತೋ ಉಪಜ್ ಕೈಸೆ ಸೆಹತ್ಮಂದ್ ಹೋಗಿ ಹೈ ಅರೆ ಪಹಲೆ ಐಸಾ ನಹೀ ಥಾ ಪೂಛ್ನಾ ಅಪ್ನೆ ಬಡೆ ಬುಜುರ್ಗೋ ಸೇ ಕೈಸೆ ಫಸಲ್ ಲಹಲಾತಿ ಥೀ ಶುದ್ಧತಾ ಝಲಕ್ತಿ ಥೀ ಮಾಟಿ ಭೀ ತಂದುರುಸ್ತ್ ಔರ್ ಲೋಗ್